ಏನು ಅವ್ರು ಕೊಡಬೇಕಾಗತ್ತೆ ಸರ್? ಮೊದಲನೇದಾಗಿ ರೈತರು FID ಹೊಂದಿರಬೇಕು, ಆಮೇಲೆ ತಾವು ಜಮೀನು ಹೊಂದಿರೋದಕ್ಕೆ ಪಹಣಿ, ಆಧಾರ್ ಸಂಖ್ಯೆ ನೀಡಬೇಕು, FID ನೀಡಬೇಕು. ಹಾಗೆ ತಮ್ಮ ಅರ್ಜಿನ ಮುಖ್ಯವಾಗಿ ಒಂದು ನಮೂನೆ ಅರ್ಜಿ ಇರುತ್ತೆ ಬೆಳೆ ವಿಮೆಗೆ, ಅದನ್ನ ತುಂಬಿ ಯಾವ ಬೆಳೆ ಅಂತ ನಿಖರವಾಗಿ ತುಂಬಿ ಅದನ್ನ ಅದಕ್ಕೆ ಏನು ರೈತರ ವಂತಿಕೆ ಏನಿರುತ್ತೆ ಪ್ರೀಮಿಯಂ ಅದನ್ನ ಬರೆಸಿ ಈ ಎಲ್ಲ ಕೇಂದ್ರಗಳಲ್ಲಿ ಎಲ್ಲಿಯಾದ್ರೂ ಅವ್ರಿಗೆ ಹತ್ತಿರದ ಅವಶ್ಯಕ. ಮೊದಲೇ ರೈತರು ಈ ಬೆಳೆ ವಿಮೆ ಮಾಡಿಸ್ಬೇಕಂದವರು ಯಾವ್ದಾದ್ರು ಒಂದು ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಿ, ಅಲ್ಲಿ ಕೇಳ್ತಾರೆ. ಮುಂದಿನ ಕರೆ ನೋಡೋಣ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೆಸರು ಹೇಳಿ ಸರ್. ಎಲ್ಲಿಂದ ಸರ್? ಶಿವಾನಂದ ಹಿರೇಗೌಡ ಅಂತೇಳಿ, ಗುಲ್ಬರ್ಗಾ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಮಾತಾಡೋದು ಸರ್ ನಾನು. ಕೇಳಿ ಶಿವಾನಂದ ಅವರೇ. ಸರ್, ನನ್ನ ಆದಂತದ ಒಂದು ಅನುಭವ, 2023-24 ಒಂದು ಇನ್ಸೂರೆನ್ಸ್ ಮಾಡಿಸಿದ್ದೆ ಸರ್, 6 ಎಕರೆ. ಅದರಲ್ಲಿ ಯಾವ ಬೆಳೆಗೆ ಸರ್? ಬೆಳೆ ನಷ್ಟ ಆಗಿತ್ತು ಸರ್. ಅದು ಯಾವ ಬೆಳೆ? ತೊಗರಿ ಬೆಳೆ ಸರ್. ತೊಗರಿ. ಹೇಳಿ. ಅವರು ಇನ್ಸೂರೆನ್ಸ್ ಕಂಪನಿಯವರು ಬಂದು ಸಮೀಕ್ಷೆ ಮಾಡಿಕೊಂಡು 85% ಲಾಸ್ ಆಗಿದೆ ಅಂತ ಹೇಳಿ ಬರೆದ್ರು ನಮ್ಗೆ, ನಮ್ಮ ಎದುರೇ. ನಮ್ಮಿಂದ ಅವ್ರು ಸಹಿ ಮಾಡಿಸ್ಕೊಂಡ್ರು, ಬಟ್ ನಮ್ಗೇನು ಸ್ವಲ್ಪ ದುಡ್ಡು ಕೊಟ್ರು, ಒಂದು 13,000 ಅಂತೇಳಿ ಏನು 2 ಸಾರಿ ಬಂದಿದೆ ಸರ್ ನನಗೆ ಬರೀ ಸರ್. ಅದು ಎಷ್ಟು, 1 ಎಕರೆಗೆ ಎಷ್ಟು ಬರಬೇಕಾಗಿತ್ತು ಮತ್ತೆ ಎಷ್ಟು ಬಂದಿದೆ ಅಂತೇಳಿ ಅಲ್ಲಿ ಇನ್ಸೂರೆನ್ಸ್ ಕಂಪ್ನಿದವ್ರಿಗೆ ಕೇಳಿದ್ರೆ ಅವ್ರು ಏನ್ ಹೇಳಿದ್ರು, ಇಲ್ಲ ಇನ್ನ ಬರುತ್ತೆ ಅಂತ ಹೇಳಿದ್ರು, ಬಟ್ ಅವ್ರ ಪೀರಿಯಡ್ ಮುಗಿದೋಯ್ತು, ನಮ್ಗೆ ಯಾವ್ದೇ ದುಡ್ಡು ಬರ್ಲಿಲ್ಲ ಸರ್. ಅಲ್ಲ, ಅದು ನಿಮ್ದು ವೈಯಕ್ತಿಕವಾಗಿ ಏನಿದೆ, ನಿಮ್ದು ಫೋನ್ ನಂಬರ್ ಏನಾದ್ರು ಕೊಟ್ರೆ ನಾವು ಅದನ್ನ ಚೆಕ್ ಮಾಡಬಹುದು. ಏನಾದ್ರು ಅಷ್ಟೇ ಬಂದಿದ್ರೆ ನಿಮ್ ಫೋನ್ ನಂಬರ್ ಕೊಡಿ, ನಾವು ಸರ್. ಇಲ್ಲ ಮೇಡಮ್, ನಾನು ಇನ್ಸೂರೆನ್ಸ್ ಕಂಪ್ನಿಯವರಿಗೆ ಹೋಗಿ ಮೀಟ್ ಆದೆ, ಅವ್ರು ಏನ್ ಹೇಳಿದ್ರು. ಆಯ್ತು, ನೀವು ಇನ್ಸೂರೆನ್ಸ್ ಕಂಪನಿ ಅವ್ರದ್ದು ನಂಬಿಕೆ ಇಲ್ಲ ಅಂದ್ರೆ ನಾವು ಇಲಾಖೆ ವತಿಯಿಂದ ನಾವು ಇದನ್ನ ಚೆಕ್ ಮಾಡ್ತೀವಿ. ನಿಮಗೆ ಇನ್ನೂ ಬರೋ ಏನಾದ್ರೂ ಇದ್ರೆ ನಾವು ಅವ್ರ ಕಡೆಯಿಂದ ಇದ್ ಮಾಡಿ, ಅರ್ಜಿ ಸಂಖ್ಯೆ ಇದ್ರೆ ಕೊಡಿ. ನೀವು ಅರ್ಜಿ ಸಂಖ್ಯೆ ಇದೆಯಾ? 23-24 ಇದ್ದಿದ್ದು ಮೇಡಮ್. ಅದೇ ಇರ್ಲಿ, 23-24 ಮೊಬೈಲ್ ನಂಬರ್ ಕೊಡಿ, ಅಥವಾ ನೀವು ಅರ್ಜಿ ಸಂಖ್ಯೆ ಕೊಡಿ. ಶಿವಾನಂದ್ ಅಲ್ಲ? ಶಿವಾನಂದ್ ಅಂತಲ್ಲ. ನಿಮ್ಮನ್ನ ನಾವು ಇಲಾಖೆ ನಾಳೆ ಕಚೇರಿಗೆ ಹೋದ ತಕ್ಷಣ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ನಿಮಗೆ ಮಾಹಿತಿ ನೀಡ್ತೀವಿ. ಮೇಡಮ್, ಅದರಿಂದಾನೇ ಬೇಜಾರಾಗಿ ನಾನು ಲಾಸ್ಟ್ ಇಯರ್ ಇನ್ಸೂರೆನ್ಸ್ ಮಾಡಿಲ್ಲ. ಓಕೆ ಓಕೆ, ಸರಿ, ಆಯ್ತು, ನಿಮಗೆ ಮಾಹಿತಿ ನೀಡ್ತೀವಿ ಶಿವಾನಂದ್ ಅವರು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹೆಸರು ಹೇಳಿ ಸರ್, ಎಲ್ಲಿಂದ? ಜಗದೀಶ್ ಅಂತ ಸರ್, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯಿಂದ ಸರ್. ಕೇಳಿ ಜಗದೀಶ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಜಗದೀಶ್ ಅವ್ರು, ಹೇಳಿ. ಮೇಡಮ್, ನಾವು ಕಳೆದ ವರ್ಷ ಇನ್ಸೂರೆನ್ಸ್ ಕಟ್ಟಿದ್ವಿ, ತೊಗರಿ ಬೆಳೆ, ಶೇಂಗಾ ಬೆಳೆ, ಈರುಳ್ಳಿ ಬೆಳೆಗೆ. 24-25 ಕಳೆದ ವರ್ಷ, 23-25 ಮೇಡಮ್, ಕಳೆದ ವರ್ಷ 23-24. ಅದರಲ್ಲಿ ಮಳೆ ಬಂದೆಲ್ಲ ಹಾಳಾಗಿತ್ತು ಮೇಡಮ್. ಬಂದು ಅವ್ರ ಕಂಪ್ನಿಯವ್ರು, ಇನ್ಸೂರೆನ್ಸ್ ಕಂಪ್ನಿಯವ್ರು ಬಂದು ಕಂಪ್ಲೇಂಟ್ ಮಾಡಿದ್ವಿ. ಎಲ್ಲ GPS ಮಾಡ್ಕೊಂಡು ಹೋಗಿ ಶೇಂಗಾಕ್ಕೂ ತೊಗರಿಗೆ ಅದು ಸಹಾಯಧನ ಕಳಿಸಿದ್ರು ಮೇಡಮ್, ಲಾಸ್ ಆಗಿದ್ದಕ್ಕೆ. ಈರುಳ್ಳಿ ಕಳಿಸ್ಲಿಲ್ಲ, ಇದು ಈಗ 3 ಬೆಳೆನೂ ಲಾಸ್ ಆಗಿದೆ ನಮ್ಗೆ, ಅದಕ್ಕೆ ಯಾಕೆ ಕಳಿಸ್ಲಿಲ್ಲ ಅಂತ ನಮ್ಗೆ ಎಲ್ಲಿ ಹೆಂಗೆ ಯಾವ ರೀತಿ ಏನ್ ಮಾಡ್ಬೇಕು ಮೇಡಮ್ ಅದ್ನಿಗೆ ಮುಂದೆ? ಅದೇ ಈರುಳ್ಳಿ ಬೆಳೆದು ಏನು ಲಾಸ್, ಏನು ಇಳುವರಿ ಆಧಾರದ ಮೇಲೆ ಏನಾಗಿದೆ ಅಂತ ಚೆಕ್ ಮಾಡಬೇಕು ಇವರೇ. ನಿಮ್ದು ಏನು ದೂರವಾಣಿ ಸಂಖ್ಯೆ ಹೇಳಿದ್ರೆ ನಾವು ಮಾಹಿತಿ ತಿಳಿಸ್ತೀವಿ. 7223-753 ಮೇಡಮ್. ಓಕೆ, ನಿಮ್ಗೆ ಉತ್ತರ ಹೇಳ್ತಾರೆ. ಯಾಕಂದ್ರೆ 2 ಬೆಳೆ ಲಾಸ್ ಆಗಿ GPS ಮಾಡ್ಕೊಂಡು ಹೋಗಿದ್ರೆ ಎಲ್ಲ ಐತೆ, ಈರುಳ್ಳಿ ಸಿಕ್ಕಿಲ್ಲ. ಬರ್ದೇನು ತೊಂದ್ರೆ ಮೇಡಮ್, ಏನ್ ಸಮಸ್ಯೆ ಅಲ್ವಾ? ಆಯ್ತು, ನಾವು ಇನ್ಶೂರೆನ್ಸ್ ಕಂಪನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ನಿಮ್ಗೆ ಇದು ನಿಮ್ ಕರೆ ಮಾಡಿ ಧನ್ಯವಾದಗಳು. ಅದು ನಾವು ಕರೆ ಮಾಡಿ ಕೇಳ್ಕೊಂತೀವಿ, ಇದು ಅವಕಾಶ ಇಲ್ಲ, ಜಾಸ್ತಿ ಜನಕ್ಕೆ ಅವಕಾಶ ಸಿಗ್ಲಿ ಅಂತ. ಹೆಸರು ಹೇಳಿ ಎಲ್ಲಿಂದ? ಹಲೋ ಕೃಷಿ ರಂಗ. ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್, ನಾವು ಮನ್ಸಲಾಪುರ ಗ್ರಾಮ, ರಾಯಚೂರು ತಾಲೂಕು. ಹೋದ ವರ್ಷ ನಾವು ತೊಗರಿಗೆ ಮಾಡಿಸಿದೀವ್ರಿ. ಹೆಸರು ಹೇಳ್ರಿ. ಕೋಪದಿಂದ ನಷ್ಟ ಬಂದಿತ್ತು. ಹೆಸರು ಶರಣಪ್ಪ ಕುಂಬಾರ್ ಅಂತೇಳಿ. ಹೇಳಿ ಕುಂಬಾರ್ ಅವರೇ. ಸಂಪೂರ್ಣ ನಷ್ಟ ಬಂದಿತ್ತು ಅತಿಯಾದ ಮಳೆಯಿಂದಾಗಿ.

ಗಾಳಿಬಾಳೆ ಕ್ವಿಂಟಾಲಿಗೆ 5,000 to 6,000 rupees, ನೇಂದ್ರಬಾಳೆ ಕ್ವಿಂಟಾಲಿಗೆ 6,500 to 7,500 rupees. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತೆರ್ಗ ನೇರ ಫೋನಿನ್ ಕಾರ್ಯಕ್ರಮ ಉಂದುವೆ ಸುಕ್ರಾರ ಕಾಂಡೆ ಪತ್ತರೇಕ್ ಪ್ರಸಾರ ಆಯರೆ ಉಂಡು. ಶ್ರೋತೃಲೆ, ಏತೋ ಸರ್ತಿ ನಮ ಎನ್ನು ನೋವು ಉಂಜಿಲ ಆಯರೆ ಇಜ್ಜಿ ನಮ ಎನ್ನು ನೊಂಜಿ ಆಪಿನೊಂಜಿ ಪಂದ ಆಪುಂಡು. ನಿಕ್ಲೆಗ್ಲ ಇಂಚಿನ ಅನುಭವ ಆತಂಡ ಆದಿತ್ತಂಡ ಅವೆನೆಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಉರುಂಬಾ ಉರುಂಬಾ ಉರುಂಬಾ ಎಸ್ಟಿಡಿ ಕೋಡ್ 0824. ಮೊಬೈಲ್ ಸಂಖ್ಯೆ 8277703800. ಅಪಕಂಡ ಶ್ರೋತೃಲೆ, ಎನ್ನು ನಾವು ಒಂಜಿ ಆಪಿ ನಾವು ಒಂಜಿ ಈ ವಿಷಯದ ಬಗ್ಗೆಟ್ಟು ಪಾತೆರ್ಗ ಉಂದುವೆ ಸುಕ್ರಾರ ಕಾಂಡೆ ಪತ್ತರೇಕ್. ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 6:30 ಚಿಂತನ ಸಾವಿತ್ರಿ ರಾಮರಾವ್ ಅವರಿಂದ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ, UAHS ನೀಗಿಲಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಕೃತಿ ಸಂಪದ, ಪ್ರಸ್ತುತಿ ಡಾಕ್ಟರ್ ಅರವಿಂದ ಶಾನುಭಾಗ್. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು, ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ. ನಾಳೆ 8:45 ತಾಳಮದ್ದಳೆ, ಕೆಟಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿಯ 24ನೆಯ ಕಂತು ಪ್ರಸಾರವಾಗಲಿದೆ. 9:05 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಸಂವಾದ. ಭಾಗವಹಿಸುವವರು ಡಾಕ್ಟರ್ HN ಗೋಪಾಲಕೃಷ್ಣ, ಆಯುಕ್ತರು ಕಾರ್ಮಿಕ ಇಲಾಖೆ, ಹಾಗೂ ಡಾಕ್ಟರ್ SB ರವಿಕುಮಾರ್ ಜಂಟಿ ಆಯುಕ್ತರು ಕಾರ್ಮಿಕ ಇಲಾಖೆ. 10:00 CIET ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯರಾಗ ನೇರ ಫೋನಿನ್ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರವೀಣ್ ಗೋಡ್ಕಿಂದಿ ಅವರಿಂದ ಬಾನ್ಸುರಿ ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಕೇಳಲಿದ್ದೀರಿ. ನಾಳೆ 12:05 ವನಿತಾ ವಿಹಾರ, ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಮಹಿಳೆಯರಿಗೆ ಯೋಗ. ಈ ಕುರಿತು ಯೋಗ ಚಿಕಿತ್ಸಕರು ಹಾಗೂ ತರಬೇತುದಾರರಾದ ಮಡಿಕೇರಿಯ ಶಿಲ್ಪಾ ರೈ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಾಳೆ 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 11:20 ಸ್ವರಮಾಧುರ್ಯ, ವಿರೂಪಾಕ್ಷಯ್ಯ ವಂದಲಿ ಅವರು ಹಾಡಿರುವ ಭಕ್ತಿಗೀತೆಗಳ ಪ್ರಸಾರವಿದೆ. ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ಜನಪದ ಸಂಗೀತ, ಶ್ರೀಮತಿ ಶ್ರೀನಾ ಪಿಪಿ ಮತ್ತು ಬಳಗದವರಿಂದ ಮಾಪಿಲ್ಲೆ ಪಾಟ್. 6:30 ಜಿಲ್ಲಾ ವಾರ್ತಾಪತ್ರ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಸಂಯೋಜಿತ ಮೀನು ಕೃಷಿ ಕುರಿತು ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಾಳೆ ರಾತ್ರಿ 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸವಿತಾ ಪಿರೇರಾ ಅವರಿಂದ ಭಾಷಣ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 9:30 ವಿಕಸಿತ್ ಭಾರತ್ ಕಾ ಅಮೃತ್ ಕಾಲ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಪ್ಪು ಸೋಮೇಶ್ವರ ರಾವ್ ಅವರ ವೀಣಾವಾದನ. 10:30 ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್ ಪ್ರಸಾರವಾಗಲಿದೆ. ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಮಹಿಳೆ ಮಕ್ಕಳು ನೆಮ್ಮದಿಯ ನಾಳೆಗಳ ಹುಡುಕಾಟದಲ್ಲಿ ಮಾತುಕತೆ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 262ನೆಯ ಕಾರ್ಯಕ್ರಮ ಇಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.